ಹೆಣ್ಮಕ್ಳು ಈ ತರ ಎಲ್ಲ ಸಮಗ್ರವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡ್ರೆ ಫ್ಯಾಮಿಲಿನೂ ಸಹ ಯಾರು ಅಬಲರಲ್ಲ, ಎಲ್ಲರೂ ಆರ್ಥಿಕವಾಗಿ ಸಬಲರ್ ಆಗ್ತೀವಿ. ಪ್ರತಿಯೊಬ್ಬ ಮನೆಯಲ್ಲೂ ಸಹ ಹೆಣ್ಮಕ್ಳು ಅಡಿಗೆ ಮನೆಗೆ ಸೀಮಿತವಾಗಿ ಇರಬಾರ್ದು. ಒಂದು ಮಕ್ಕಳದ್ದು ಎಜುಕೇಶನ್ ಡಿಸಿಪ್ಲೀನು ಅಗ್ರಿಕಲ್ಚರ್ ಆಸ್ಪೆಕ್ಟ್ ಅಲ್ಲಿ ಗಮನ ಕೊಟ್ರೆ ಪ್ರತಿ ಮನೇನು ಸಹ ಆರ್ಥಿಕವಾಗಿ ಉದ್ಧಾರ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಶ್ರೀಮತಿ ಪ್ರತಿಭಾ ತಯಂಬಕರ್ ರಾವ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೇ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ತಿಳಿಸ್ತೀನಿ. ನನಗೆ ತಿಳಿದ ಮಟ್ಟಿಗೆ ಎಲ್ಲ ಕೃಷಿ ನಿರತ ಮಹಿಳೆಯರು. ಮತ್ತೆ ಇನ್ನೊಂದೇನು ಅಂತಂದ್ರೆ, ಇಲ್ಲಿ ಮಹಿಳೆಯರು ಅನ್ನೋರು ಯಾವ ತರ ಇರಬೇಕು ಸಮಾಜಮುಖಿಯಾಗಿ, ಮತ್ತೆ ಅವರಿಗೆ ಯಾವ್ಯಾವ ಎಲ್ಲ ಕ್ಷೇತ್ರದಲ್ಲೂ ಅವಕಾಶ ಇದೆ, ಸಿಕ್ಕಿರೋ ಅವಕಾಶಗಳನ್ನ ಬಳಸ್ಕೋಬೇಕು ಅನ್ನೋದು ಇಲ್ಲಿನ ಒಂದು ಮಾತಾಗಿದೆ. ಕೃಷಿ, ನೀವು ಕೃಷಿ ನಿರತ ಮಹಿಳೆ ಆಗಿದ್ದೀರಿ, ಓಕೆ. ನಿಮಗೆ ಕೃಷಿನಲ್ಲಿ ಬೇರೆ ಬೇರೆ ಆದಂತಹ ಸಮಸ್ಯೆಗಳಿದೆ, ನೀವು ಅದನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಿ, ಆಯ್ತು. ಅದೇ ರೀತಿ ಈಗ ಇವರೊಬ್ರು ಮೇಡಮ್ ಕೇಳಿದ್ರು, ನನ್ನ ಹತ್ರ ಸ್ವಲ್ಪನೇ ಲ್ಯಾಂಡ್ ಇರೋದು, ನಾನು ಸಮಗ್ರ ಕೃಷಿ ಮಾಡಕ್ ಆಗಲ್ಲ. ಯಾವ ರೀತಿ ಈಗ ನೋಡಿ, ನಿಮ್ಗೆ ಸ್ವಲ್ಪನಾದ್ರೂ ಲ್ಯಾಂಡ್ ಇದೆ, ನಾವು ಏನು ಲ್ಯಾಂಡ್ ಇಲ್ದಲೆ ಇರೋರು. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ನಾನು ಸಾಗರ ಪ್ರಾಂತ್ಯದಲ್ಲಿ SLN ಸ್ವಾದಿಷ್ಟ ಅಂತ ಹೇಳಿ ಬಂದು, SLN ಎಂಟರ್ಪ್ರೈಸಸ್ ಅಂತ ನಮ್ದು ಫರ್ಮ್ ನೇಮು, SLN ಸ್ವಾದಿಷ್ಟ ಅನ್ನೋ ಬ್ರ್ಯಾಂಡ್ ಅಲ್ಲಿ ನಾನು ಫುಡ್ ಪ್ರಾಡಕ್ಟ್ಸ್ ಗಳನ್ನ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತಂದ್ರೆ, ನಿಮ್ಮಂತ ಸಾಕಷ್ಟು ಜನ ರೈತರು, ಎಲ್ಲ ಅರ್ಧ ಎಕರೆ ಕಾಲ ಎಕರೆ ಇರುವಂತವ್ರು, ದೊಡ್ಡ ದೊಡ್ಡ ಮಾರ್ಕೆಟ್ ಗಳಿಗೆ ಹೋಗಕ್ಕಾಗಲ್ಲ ಅವ್ರಿಗೆ. ಕಾಳ್ಮೆಣ್ಸ್ ಬೆಳೀತಾರೆ, ಏಲಕ್ಕಿ ಬೆಳೀತಾರೆ, ಲವಂಗ ಬೆಳೀತಾರೆ, ಚಕ್ಕೆ ಬೆಳೀತಾರೆ, ಈ ತರ ಬೇರೆ ಬೇರೆ ಪದಾರ್ಥಗಳನ್ನ ಬೆಳೀತಾರೆ. ಅವರಿಂದ ಡೈರೆಕ್ಟ್ ಪರ್ಚೇಸ್ ಮಾಡ್ತೀವಿ, ಅದನ್ನ ಬಳಸ್ಬಿಟ್ಟು ನಾವು ಒಂದು ಬೈ ಪ್ರಾಡಕ್ಟ್ ಆಗಿ ನಾವು ಮತ್ತೊಂದು ಪ್ರಾಡಕ್ಟ್ ಗಳನ್ನ ಮಾಡ್ತೀವಿ. ಇವಾಗ ನಿಮ್ಗೆ ಕಡಿಮೆ ಇದೆ ಲ್ಯಾಂಡ್, ನಿಮ್ಮಲ್ಲಿ ಯಾವ್ದೋ ಒಂದು ಪ್ರಾಡಕ್ಟ್ ನ ನೀವು ಬೆಳೀತಿದ್ದೀರಿ, ನೀವು ಅದನ್ನ ಬಳಸ್ಕೊಂಡು ಅದರಿಂದಾಗಿ ಯಾವ್ದಾದ್ರು ಒಂದು ಈ ತರ ಪದಾರ್ಥಗಳನ್ನ ಮಾಡಿ ಮಾರ್ಕೆಟ್ ಅಲ್ಲಿ ಮಾಡಿ ವ್ಯಾಲ್ಯೂ ಅಡಿಷನ್ ಮಾಡಿ, ಅದಕ್ಕೆ ತುಂಬಾ ವ್ಯಾಲ್ಯೂ ಇದೆ ಇವಾಗ. ಮತ್ತೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಅನ್ನೋದಕ್ಕೆ ತುಂಬಾ ಒತ್ತು ಕೊಡ್ತಾ ಇದ್ದಾರೆ ಹೊರಗಡೆ. ಬೆಂಗಳೂರು, ಮೈಸೂರು, ನಿಮ್ಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ತರ ಪ್ರಾಡಕ್ಟ್ ಗಳಿಗೆ, ಮತ್ತೆ ವುಮನ್ ಎಂಟರ್ಪ್ರಿನರ್ಸ್ ಗಳಿಗೆ, ಮತ್ತೆ ಏನಂದ್ರೆ ನೀವು ಯಾವ್ದನ್ನ ಶುಚಿಯಾಗಿ ರುಚಿಯಾಗಿ ಮಾಡ್ತಿರೋ ಅದಕ್ಕೆ ತುಂಬಾನೇ ವ್ಯಾಲ್ಯೂ ಇದೆ. ಅದನ್ನ ನೀವು ಅಳವಡಿಸ್ಕೊಂಡ್ರೆ ನಿಮ್ಗೆ ಸುಲಭ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗೆ ನಾವು ನಾನು 2021 ನಾವು ಬೆಂಗಳೂರಿಂದ ಸಾಗರ ಬಂದವರು. ಸಾಗರ ಬಂದಾಗ ನಾನು ಏನ್ ಮಾಡ್ಬೇಕು ಏನು, ಯಾಕಂದ್ರೆ ಮೊದ್ಲಿಂದಾನು ನಾವು ಸ್ವಲ್ಪ ಹೊರಗಡೆ ಕೆಲಸ ಮಾಡ್ಕೊಂಡು ಇದ್ದವರು. ಬೆಂಗಳೂರಲ್ಲಿ ನಾನು ಕೇಟ್ರಿಂಗು ಅದು ಇದು ಅಂತ ಎಲ್ಲ ಮಾಡ್ತಿದ್ದೆ. ಇಲ್ಲಿ ಬಂದಾಗ ಖಾಲಿ ಕುತ್ಕೋಬೇಕಲ್ಲ, ಟೈಮ್ ಪಾಸ್ ಆಗ್ತಿಲ್ಲ. ಖಾಲಿ ಕುತ್ಕೊಂಡ ಮನುಷ್ಯನ ತಲೆ ಒಂದು ಭೂತ ಬಂಗ್ಲೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಇಲ್ಲದ ಯೋಚನೆಗಳು, ವಿಚಾರಗಳು ಬೇಡದಲ್ಲೇ ಇರೋದೇ ಹೆಚ್ಚಾಗಿ ಬರೋದು ಬೇಕಾಗಿದ್ರಗಿಂತ. ಮತ್ತೆ ನನ್ನ ಹೆಲ್ತ್ ಕೂಡ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಆ ಟೈಮಲ್ಲಿ. ಅವಾಗ ಆಶಾ ಮೇಡಮ್ ಹೇಳ್ದಾಗೆ ನನ್ನ ಆ ಸಮಯದಲ್ಲಿ ನನ್ನ ಜೊತೆಗೆ ನನ್ನ ಆರೋಗ್ಯ ಸಮಸ್ಯೆಗಳಿಂದ ಹೊರಗೆ ತರೋದಕ್ಕೂ, ಹಾಗೂ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಈ ಹಂತದಲ್ಲಿ ನಿಲ್ಲೋದಕ್ಕೂ ನನ್ನ ಬೆನ್ನಿಗೆ ನಿಂತವರು ನನ್ನ ಗಂಡ ತ್ರಯಂಬಕ್ ಅವರು. ಅವ್ರು ಹೇಳಿದ್ರು, ಅವ್ರು ಆಕ್ಚುಲಿ ಕೋವಿಡ್ ಟೈಮಲ್ಲಿ ಅವ್ರದ್ದು ಫುಲ್ ಟೈಮ್ ವರ್ಕ್, ಅವ್ರ ಹಾಸ್ಪಿಟಲ್ ಆಕ್ಸಿಜನ್ ಇನ್ಸ್ಟಾಲೇಷನ್ಸ್ ಮಾಡ್ತಾ ಇದ್ರು. ಕೋವಿಡ್ ಟೈಮಲ್ಲಿ ಅವರಿಗೆ ಒಂದು ದಿವಸನೂ ನಿದ್ದೆ ಇಲ್ಲ, ಊಟ ಇಲ್ಲ, ಆತರ ಕೆಲಸ ಮಾಡ್ತಾ ಇರೋಂತ ಟೈಮಲ್ಲಿ ನನ್ನ ಆರೋಗ್ಯ ಸಮಸ್ಯೆ ಬೇರೆ ಅವ್ರಿಗೆ ಸ್ವಲ್ಪ ತಲೆ ಬಿಸಿ ತಂತು. ಆಗ ಅವ್ರೇನ್ ಹೇಳಿದ್ರು, ನೀನ್ ಈ ತರ ಕೂರ್ಬೇಡ, ನೀನ್ ಮೊದ್ಲಿಂದನು ಕೂತವಳಲ್ಲ, ಏನಾದ್ರೂ ಮಾಡು, ನಿಂಗೆ ಫುಡ್ ಇದ್ರೊಳಗೆ ತುಂಬಾ ಆಸಕ್ತಿ, ಏನಾದ್ರೂ ಹೊಸ ಹೊಸದ್ ಮಾಡ್ತಾ ಇರ್ತೀಯ ಮನೆಯಲ್ಲಿ, ನೀನ್ ಮಾಡೋದನ್ನ ನಾವಷ್ಟೇ ತಿಂತಾ ಇದೀವಿ, ಜನ ಎಲ್ಲ ತಿನ್ಲಿ, ನಿನ್ಗೇನ್ ಸಪೋರ್ಟ್ ಬೇಕು ನಾನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಿಕ್ಸಿ, ಸಣ್ಣ ಸಣ್ಣ ಪಾತ್ರೆಗಳು ಏನ್ ಬೇಕೋ ಅದನ್ನೆಲ್ಲ ತಂದು ಕೊಟ್ರು. ನಾನ್ ಅದರಿಂದ ಚಟ್ನಿ ಪುಡಿಗಳು ಅದನ್ನೆಲ್ಲ ಮಾಡಿದೆ. ಮತ್ತೆ ಜಾಮ್, ನನ್ಗೆ ಜಾಮ್ ಮಾಡ್ಲಿಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಮೆಥಡ್. ಫ್ರೂಟ್ಸ್ ನ ಯೂಸ್ ಮಾಡಿ ಜಾಮ್ ಮಾಡ್ತಿದ್ದೆ. ನಾನ್ ಏನ್ ಮಾಡ್ತಿದ್ದೆ, ಯಾವಾಗ್ಲೂ ಮಕ್ಕಳಿಗಷ್ಟೇ ಮಾಡ್ಕೊಡ್ತಿದ್ದೆ. ಆಮೇಲೆ ಅನ್ನಿಸ್ತು, ಪೇಟೆಗಳಲ್ಲಿ ಸಿಗೋ ಎಷ್ಟೋ ಬ್ರ್ಯಾಂಡ್ ಚೆನ್ನಾಗಿರುತ್ತೆ, ಕೆಲವು ಕೆಮಿಕಲ್ ನ ಬೇಸ್ ಆಗಿರುತ್ತೆ, ಇದ್ರಗಿಂತ ನಾವು ಇದನ್ನ ನಾನು ಮಾರ್ಕೆಟಿಗೆ ಬಿಡ್ಬಹುದು ಅನ್ನಿಸ್ತು. ಆತರ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಪ್ರಾಡಕ್ಟ್ ಗಳನ್ನ ಬಿಡ್ತಾ ಹೋದ್ವಿ. ಆಮೇಲೆ ನನಗೆ ಏನಾಯ್ತು ಅಂದ್ರೆ, PMFME ಅಂತ ಆ ಸಂಸ್ಥೆಯಿಂದ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಮುಖಾಂತರ ನನಗೆ ಲೋನ್ ಸಿಕ್ತು. ಮತ್ತೆ ಮಹಿಳಾ ಉದ್ಯಮಿ ಆಗಿರೋದ್ರಿಂದ ನಮ್ಗೆ 50% ಲೋನ್ ಸಿಗುತ್ತೆ. ಈಗ ನೀವುಗಳು ಕೂಡ ಮಾಡ್ಬೋದು ಅದನ್ನ. ನಾವೆಲ್ಲ ಆದ್ರೆ ಇವಾಗ ನಾನು ಆಕ್ಚುಲಿ ನಾನು ಮಾಡ್ತಾ ಇರೋದು ರೆಂಟ್ಗೆ ತಗೊಂಡು ಒಂದು ಜಾಗನ ಅಲ್ಲಿ ನಡೆಸ್ತಾ ಇದ್ದೀನಿ. ನಿಮ್ಗೆ ಸ್ವಂತ ಜಾಗ ಇದೆ ಅನ್ನುವಾಗ ನಿಮ್ಗೆ ಅದು ಎಲ್ಲ ಸುಲಭ ಆಗುತ್ತೆ. ಮಷಿನರೀಸ್ ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಗವರ್ಮೆಂಟ್ ಸಹಾಯ ಮಾಡುತ್ತೆ. ಅದನ್ನ ತಗೊಂಡು ನಾನು ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಮಾಡಿದೆ ಬಿಸ್ನೆಸ್ ನ. ಅದ್ರ ಜೊತೆಗೆ ನಂಗೆ ಏನಾಯ್ತು ಅಂದ್ರೆ, ಕೆವಿಕೆ ಇಂದ ನಾನು ಸುಧಾರಾಣಿ ಮೇಡಮ್ ಅವರು ಬಂದಿದ್ರು ಇದ್ರದ್ದು ಫುಡ್ ಪ್ರೊಸೆಸಿಂಗ್ ಒಂದು ಇದಕ್ಕೆ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಅಂತ ಬಂದಿದ್ರು ಮೇಡಮ್. ಆಗ ಅವ್ರ ಪರಿಚಯ ಆಯ್ತು. ಅವ್ರ ಮುಖಾಂತರ ನಂಗೆ ಗೊತ್ತಾಯ್ತು ಕೆವಿಕೆ ಇಂದ ನಾವ್ ಏನ್ ಸಪೋರ್ಟ್ ತಗೋಬಹುದು ಅಂತ. ಮತ್ತೆ ನಾವ್ ಏನೇ ಕೇಳಿದ್ರು ನಂಗೆ ಟೆಕ್ನಿಕಲ್ ಇವಾಗ ಇನ್ಫಾರ್ಮೇಶನ್ ಎಲ್ಲ ನಂಗೆ ಕೆವಿಕೆ ಇಂದ ಕೊಡ್ತಾ ಇದಾರೆ. ಅದ್ರ ಜೊತೆಗೆ ಮಾರ್ಕೆಟಿಗೆ ನಾವ್ ಯಾವ ತರ ಹೋಗ್ಬೇಕು, ಆಮೇಲೆ ನಮ್ಮ ಪ್ರಾಡಕ್ಟ್ ಗಳ ಗುಣಮಟ್ಟನ ಹೆಂಗೆ ಕಾಪಾಡ್ಕೋಬೇಕು, ಪ್ರತಿಯೊಂದು ನಂಗೆ ಇಲ್ಲಿಂದ ಗೈಡ್ಲೈನ್ಸ್ ಸಿಗ್ತಾ ಇದೆ. ಅದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ತರ ನಾವು ಕೆಪೆಕ್ ಅಂತ ಇದೆ ಸೆಂಟ್ರಲ್ ಗವರ್ಮೆಂಟ್ ಇಂದ, ಅವ್ರ ಕಡೆಯಿಂದ ನನ್ನನ್ನ ಗುರುತಿಸಿದ್ರು. ಕರ್ನಾಟಕದಲ್ಲಿ 10 ಜನ ಮಹಿಳಾ ಉದ್ಯಮಿಗಳನ್ನ ಅವರು ಸೆಲೆಕ್ಟ್ ಮಾಡಿ ದೊಡ್ಡ ದೊಡ್ಡ ITC ಆ ತರ ಅಂತ ಕಂಪನಿಗಳಿಗೆ ಅವರು ಈ ತರದವ್ರು ಇದಾರೆ, ಇವರಿಂದ ನೀವೇನಾದ್ರೂ ಪ್ರಾಡಕ್ಟ್ಸ್ ಗಳನ್ನ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನ ಸಜೆಸ್ಟ್ ಮಾಡಿದ್ರು. ಅದರಲ್ಲಿ ಕರ್ನಾಟಕದಿಂದ 10 ಜನ ಮಹಿಳೆಯರಲ್ಲಿ ನಾನು ಒಬ್ಳು. ಸೊಡೆಕ್ಸೋ ಅನ್ನೋ ಕಂಪನಿಗೆ ನಾನು ಸೆಲೆಕ್ಟ್ ಆಗಿ ನಾವು ಅವರಿಗೆ ಫುಡ್ ಗಳನ್ನ ಸಪ್ಲೈ ಮಾಡ್ತಾ ಇದೀವಿ ಇವಾಗ. ಈ ರೀತಿಯಾಗಿ ಹೆಣ್ಮಕ್ಳು ಏನಾದ್ರೂ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಸಮಾಜದಲ್ಲಿ ತುಂಬಾ ಸಪೋರ್ಟ್ ಇದೆ, ಅದನ್ನ ಉಪಯೋಗಿಸ್ಕೊಳ್ಳಿ. ನಾನ್ ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಕುತ್ಕೊಳ್ಳೋದ್ ಬಿಟ್ಟು ಮನೆಯಿಂದ ಹೊರಗಡೆ ಹೊರಟು ನೀವು ಹೊಸ್ತಾಗಿ ಅಂದ್ರೆ ನೀವೇನೇ ಹೊಸ್ತಾಗಿ ಸ್ಟಾರ್ಟ್ ಮಾಡ್ತಾ ಇದ್ರು ಅದಕ್ಕೆ ನಿಮ್ಗೆ ಬೇಕಾಗುವಂತ ತಂತ್ರಜ್ಞಾನ ಇರ್ಬೋದು, ಮಾಹಿತಿ ಇರ್ಬೋದು, ಏನೇ ಇರ್ಬೋದು, ನಮ್ಗೆ ಇವತ್ತು ಗವರ್ಮೆಂಟ್ ಸಾಕಷ್ಟು ಮಾಹಿತಿಗಳನ್ನ ಕೊಡೋದಿಕ್ಕೆ ಅಂತಾನೆ ಸಾಕಷ್ಟು ಕೇಂದ್ರಗಳನ್ನ ಓಪನ್ ಮಾಡಿದೆ. ನೀವು ಅಲ್ಲಿಗೆ ಹೋಗಿ ಸಪೋರ್ಟ್ ತಗೊಳ್ಳಿ, ನೀವು ಸಬಲರಾಗಿ ನಿಮ್ಮ ಕುಟುಂಬವನ್ನು ಸಬಲವಾಗಿ ಮುಂದುವರಿಸಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಗೆ ನೋಡಿ ನಿಮ್ಗೆ ಏನಾಯ್ತು ಅಂದ್ರೆ ನಾವು ಸ್ಟಾರ್ಟ್ ಮಾಡಿದಾಗ ಆಕ್ಚುಲಿ ಇಲ್ಲಿ ಪೈನಾಪಲ್ ಗೆ ಅಂದ್ರೆ ಗವರ್ಮೆಂಟ್ ಇಂದ ಪೈನಾಪಲ್ ಗೆ ರೇಟ್ ಕಡಿಮೆ ಇದೆ. ಅದನ್ನ ಬಳಕೆ ಅದೇ ನಾನ್ ಮಾಡ್ತಾ ಇದ್ದಿದ್ದು ಚಟ್ನಿ ಪುಡಿಗಳನ್ನ, ಚಟ್ನಿ ಪುಡಿ ಆದ್ಮೇಲೆ ಫ್ರೂಟ್ಸ್ ನ ನಾವು ಬಳಸ್ಬೇಕು. ನಮ್ಗೆ ಏನಾಯ್ತು ಅಂದ್ರೆ ಗವರ್ಮೆಂಟ್ ಇಂದನೂ ಬಂತು ಆ ಟೈಮ್ ಅಲ್ಲಿ. ಅದ್ರ ಜೊತೆಗೆ ನಮ್ಗೆ ಲೋಕಲ್ ಅಲ್ಲಿ ಇಲ್ಲಿ ಪಪ್ಪಾಯ ಮತ್ತೆ ಪೈನಾಪಲ್ ಜಾಸ್ತಿ ಬೆಳೀತಾರೆ, ಬಾಳೆಹಣ್ಣು ಜಾಸ್ತಿ ಬೆಳೀತಾರೆ. ನಾವೇನ್ ಮಾಡ್ತೀವಿ ಅದನ್ನ ಪರ್ಚೇಸ್ ಮಾಡ್ತೀವಿ. ಅದ್ರ ಜೊತೆಗೆ ನಿಮಗ್ ಬೇಕಾಗುವಂತ ಬೇರೆ ಫ್ರೂಟ್ಸ್ ನ ನಾವು ಸ್ವಲ್ಪ ಸ್ವಲ್ಪ ಮಾರ್ಕೆಟ್ ಇಂದ ಪರ್ಚೇಸ್ ಮಾಡ್ತೀವಿ. ಅದ್ರಿಂದ ಜಾಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವಂದ್ರೆ ಕೆಮಿಕಲ್ ಅನ್ನ ಏನು ಬಳಸಬಹುದು, ಕೆಮಿಕಲ್ ಬಳಸ್ತಾನೆ ಅದು ಹೇಗೆ ಮೇಡಮ್? ನೋಡಿ ನಮ್ಗೆ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಎರಡು ತರ ಬರುತ್ತೆ. ಪ್ರಿಸರ್ವೇಟಿವ್ ಆಗಿ ನ್ಯಾಚುರಲ್ ಆಗಿ ಬಳಸೋ ಅಂತ ಎರಡು ಪದಾರ್ಥಗಳು, ಒಂದು ಸಕ್ಕರೆ ಆಯ್ತಾ, ಇನ್ನೊಂದು ಉಪ್ಪು. ನೀವು ಉಪ್ಪಿನಕಾಯಿ ಮಾಡ್ತೀರಿ ಮನೆಯಲ್ಲಿ, ಎಷ್ಟು ವರ್ಷ ಹೇಳ್ತೀರಿ ಮೇಡಮ್? ಎಷ್ಟು ವರ್ಷ ಹೇಳ್ತೀರಿ? ಒಂದು ವರ್ಷ ನೀವು ಮಿನಿಮಮ್ ಹೇಳ್ತಿದ್ದೀರಿ. ನನಗೆ ನೆನಪಿದ್ದಂಗೆ ನಮ್ ತಾಯಿ ಅವ್ರ ಕಾಲದಲ್ಲೆಲ್ಲ 3-4 ವರ್ಷ ಗಟ್ಟಲೆ ಅದನ್ನ ಹಾಗೆ ಶೇಖರಣೆ ಮಾಡ್ತಿದ್ರು. ಅದೇನು ಹಾಳಾಗ್ತಿರ್ಲಿಲ್ಲ, ಯಾಕಂದ್ರೆ ಅಲ್ಲಿ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗೋದು ಉಪ್ಪು. ಅದೇ ರೀತಿ ನಿಮ್ಗೆ ಸ್ವೀಟ್ ಪ್ರಾಡಕ್ಟ್ಸ್ ಗಳಲ್ಲಿ ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುವಂತದ್ದು ಸಕ್ಕರೆ ಅಥವಾ ಬೆಲ್ಲ. ನಮ್ಮಲ್ಲಿರುವಂತಹ ಸಣ್ಣ ಸಣ್ಣ ಅನುಭವಗಳನ್ನ ರೂಢಿ ಮಾಡ್ಕೊಂತ ಹೋದ್ರೆ ಅದನ್ನೇ ನಾವು ಸಾಧನೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಂತಹ ಶ್ರೀಮತಿ ಪ್ರತಿಭಾ ತ್ರಯಂಬಕರ್ ಅವರವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಭಾರತ ಸರ್ಕಾರ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೆ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ್ ರಹೆ ಅಕ್ಟೋಬರ್ 2024 ಸೆ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರೀ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ್ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ ಸಂಪದಾ ಹಮಾರಿ. ಪಶುಪಾಲನ್ ಔರ್ ಡೇರಿ ವಿಭಾಗ್ ದ್ವಾರಾ ದೇಶ್ ಹಿತ್ ಮೇ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ಕೃಷಿ ಮಾಹಿತಿ. ಪಶು ವೈದ್ಯಕೀಯ ಆಸ್ಪತ್ರೆಯಿಂದ ಕೊಪ್ಪ ತಾಲೂಕಿನಲ್ಲಿ 2 ಅಥವಾ ಹೆಚ್ಚು ಮಿಶ್ರತಳಿ ಹಸು ಸಾಕಾಣಿಕೆ ಮಾಡುತ್ತಿರುವ, ಈ ಹಿಂದೆ ಇಲಾಖೆಯಿಂದ ಸೌಲಭ್ಯ ಪಡೆಯದ ಬಿಪಿಎಲ್ ಕಾರ್ಡ್ ಹೊಂದಿದ ಜಾನುವಾರು ಮಾಲೀಕರಿಗೆ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬರಿಗೆ ತಲಾ ಒಂದು ಕೌ ಮ್ಯಾಟ್ ವಿತರಿಸಲಾಗುವುದು. ಆಸಕ್ತ ಜಾನುವಾರು ಮಾಲೀಕರು ತಮ್ಮ ಗ್ರಾಮ ಪಂಚಾಯಿತಿ ಮುಖಾಂತರ ಡಿಸೆಂಬರ್ 31 ಹೆಸರು ನೋಂದಾಯಿಸಬೇಕೆಂದು ಕೊಪ್ಪ ಪಶುವೈದ್ಯಕೀಯ ಆಸ್ಪತ್ರೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾ ಪ್ರದೀಪ್ ಎಂಡಿ ತಿಳಿಸಿರುತ್ತಾರೆ. ಶಿವಮೊಗ್ಗದ ಕೇಂದ್ರೀಯ ವಿದ್ಯಾಲಯವನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು, ಎಲ್ಲಾ ತರಗತಿಗಳಲ್ಲಿ 2 ಹೆಚ್ಚುವರಿ ವಿಭಾಗಗಳನ್ನು ತೆರೆಯಲಾಗುತ್ತದೆ. ಈ ನಿರ್ಧಾರವು ಕ್ಷೇತ್ರದ ಶೈಕ್ಷಣಿಕ ಬೇಡಿಕೆಗಳನ್ನು ಪೂರೈಸುವ ಮೂಲಕ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ಹೇಳಿದರು. ಶರಾವತಿ ಹಿನ್ನೀರಿನಲ್ಲಿ 57 ಲಕ್ಷ ಮೀನು ಮರಿಯನ್ನು ಬಿತ್ತನೆ ಮಾಡಲಾಗಿದ್ದು, ಹಸಿರು ಮಕ್ಕಿ, ತಲಕಳಲೆ, ಹೊಸನಗರ ಭಾಗದಲ್ಲಿ ಅತಿ ಹೆಚ್ಚು ಮೀನು ಮರಿ ಬಿತ್ತನೆ ಮಾಡಲಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರ್ ಹೇಳಿದರು. ತಾಲೂಕಿನ ಹಸಿರು ಮಕ್ಕಿ ಶರಾವತಿ ಹಿನ್ನೀರಿನಲ್ಲಿ ಮೊನ್ನೆ ಮೀನುಗಾರಿಕೆ ಇಲಾಖೆಯಿಂದ 57 ಲಕ್ಷ ಮೀನು ಮರಿ ಬಿತ್ತನೆ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸದ್ಯದಲ್ಲಿಯೇ ಅಂಬ್ಲಿಗೊಳ ಡ್ಯಾಂನಲ್ಲಿ ಮೀನು ಮರಿ ಬಿತ್ತನೆ ಮಾಡಲಾಗುತ್ತದೆ ಎಂದರು. 2 ವರ್ಷಗಳ ಹಿಂದೆ ಮಳೆ ಕಡಿಮೆಯಾಗಿ ಮೀನಿನ ಸಂತತಿ ಕಡಿಮೆಯಾಗಿತ್ತು. ಈ ವರ್ಷ ಉತ್ತಮ ಪ್ರಮಾಣದಲ್ಲಿ ಮಳೆಯಾಗಿರುವುದರಿಂದ ಡ್ಯಾಂಗಳಲ್ಲಿ ನೀರಿನ ಸಂಗ್ರಹ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಹೆಚ್ಚು ಮರಿಗಳನ್ನು ಬಿಟ್ಟು ಸಂರಕ್ಷಣೆ ಮಾಡುವ ಉದ್ದೇಶವನ್ನು ಇಲಾಖೆ ಹೊಂದಿದೆ. ಮೀನುಗಾರರು ಸಣ್ಣ ಪುಟ್ಟ ಮರಿಯನ್ನು ಹಿಡಿಯದೆ ಬಲಿತ ಮೀನನ್ನು ಮಾತ್ರ ಹಿಡಿಯುವ ಮೂಲಕ ಮೀನಿನ ಬೆಳವಣಿಗೆಗೆ ಸಹಕಾರ ನೀಡಬೇಕು ಎಂದು ಹೇಳಿದರು. ಮೀನುಗಾರಿಕೆ ನಂಬಿಕೊಂಡ ಕುಟುಂಬಗಳಿಗೆ ಎಲ್ಲ ರೀತಿಯ ಸಹಕಾರ ನೀಡಲಾಗುತ್ತಿದ್ದು, ಮೀನುಗಾರಿಕೆಗೆ ಬೇಕಾದ ಸಲಕರಣೆಗಳನ್ನು ಪೂರೈಕೆ ಮಾಡಲಾಗಿದೆ. ಮೀನುಗಾರರಿಂದ ಇನ್ನಷ್ಟು ಬೇಡಿಕೆ ಬಂದಿದ್ದು, ಮುಂದಿನ ದಿನಗಳಲ್ಲಿ ಈಡೇರಿಸಲಾಗುತ್ತದೆ. ಮೀನುಗಾರರ ಬದುಕು ಹಸನಾಗಿಸಲು ಅಗತ್ಯ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತದೆ ಎಂದು ಹೇಳಿದರು. ಶಿವಮೊಗ್ಗ ವ್ಯಾಪ್ತಿಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದ ಕೊಯ್ಲು ಮುಗಿಯುತ್ತಾ ಬಂದಿದ್ದು, ಮಳೆಯಿಂದ ಬಿಡುಗಡೆಯಾಗದೆ ಫಸಲನ್ನು ಉಳಿಸಿಕೊಳ್ಳಲು ರೈತರು ಕಷ್ಟಪಡುವಂತಾಗಿತ್ತು. ಮುಂಗಾರು ಮಳೆ ಸಂದರ್ಭ ಸುರಿದ ಧಾರಾಕಾರ ಮಳೆ ಹಾಗೂ ನಂತರ ಸುರಿದ ಅಕಾಲಿಕ ಮಳೆಯಿಂದ ಮೆಕ್ಕೆಜೋಳ ಹಾಗೂ ಭತ್ತದ ಫಸಲು ಹಾನಿಯಾಗಿತ್ತು. ಶಿವಮೊಗ್ಗ ಸಾಗರ ಹೋಬಳಿ ಸೇರಿದಂತೆ ಎಲ್ಲೆಡೆ ಬೆಳೆಗಾರರು ಭತ್ತ ಮತ್ತು ಮೆಕ್ಕೆಜೋಳ ಕೊಯ್ಲು ಮಾಡುತ್ತಿದ್ದು, ಫಸಲನ್ನು ಒಣಗಿಸಲು ಸಾಧ್ಯವಿಲ್ಲದಂತಾಗಿತ್ತು. ತಾಳಗುಪ್ಪ ಹೋಬಳಿಯಾದ್ಯಂತ ಅಕಾಲಿಕ ಮಳೆ ಸುರಿಯುತ್ತಿದ್ದು, ಭತ್ತ ಹಾಗೂ ಅಡಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೋಬಳಿಯಲ್ಲಿ 8 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 9,000 ಎಕರೆ ಭತ್ತದ ಬೇಸಾಯ ಮಾಡಲಾಗಿದ್ದು, ಇಂಟಾನ್, ಅಭಿಲಾಷ್, 1001 ಐಇಟಿ ತಳಿಯ ಭತ್ತದ ತೆನೆಗಳ ಕೊರಳು ಬಾಗಿದೆ. ಬಿತ್ತನೆ ಮಾಡಲಾದ ಸುಮಾರು 3,500 ಎಕರೆ ಬಿತ್ತನೆ ಗದ್ದೆಯನ್ನು ಕೊಯ್ಲು ಮಾಡಲಾಗಿದೆ. ಕೊಯ್ಲು ಮಾಡಿದ ಭತ್ತದ ಮೇದೆಗಳು ಸುರಿಯುತ್ತಿರುವ ಮಳೆಯಲ್ಲಿ ಕೆಲವೆಡೆ ತೇಲಿ ಹೋಗಿದೆ. ಗದ್ದೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿದೆ. ಹೆಚ್ಚಿನ ರೈತರು ಸಾಂಪ್ರದಾಯಿಕವಾಗಿ ಕತ್ತಿಯಿಂದ ಕೊಯ್ಯುವುದು ಮಾಡದೆ ಕೊಯ್ಲು ಯಂತ್ರದಿಂದ ಕೊಯ್ಲು ಮಾಡಿದ್ದರಿಂದ ಭತ್ತ ಕೈ ಸೇರಿದರೂ ಹುಲ್ಲು ಸಂಪೂರ್ಣ ಹಾಳಾಗಿದೆ ಎಂದು ತಿಳಿದು ಬಂದಿದೆ. ಫೆಂಗಲ್ ಚಂಡಮಾರುತದ ಮಳೆಯಿಂದಾಗಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿರುವ ಪರಿಣಾಮ ರಾಜ್ಯದಲ್ಲಿ ತರಕಾರಿಗಳ ಬೆಲೆ ಗಗನಕ್ಕೇರಿದೆ. ಬಹಳ ದಿನಗಳಿಂದ ಏರುಗತಿಯಲ್ಲೇ ಇರುವ ಬೆಳ್ಳುಳ್ಳಿ ಜತೆಗೆ ನುಗ್ಗೆಕಾಯಿ ಬೆಲೆ ಕೆಜಿಗೆ ದಾಖಲೆಯ 500 ರೂಪಾಯಿ ಗಡಿ ದಾಟಿದೆ. ಇದರಿಂದಾಗಿ ಒಂದು ನುಗ್ಗೆಕಾಯಿ ಬೆಲೆ 50 ರೂಪಾಯಿ ಆದಂತಾಗಿದೆ. ತರಕಾರಿಗಳ ದರ ಗ್ರಾಹಕರ ಜೇಬು ಬಿಸಿ ಮಾಡುತ್ತಿದ್ದರೂ ಬೆಲೆ ಏರಿಕೆ ಪ್ರಯೋಜನ ಬೆಳೆಗಾರರಿಗೆ ಸಿಗುತ್ತಿಲ್ಲವೆಂದು ತಿಳಿದು ಬಂದಿದೆ. ಬೆಳ್ಳುಳ್ಳಿ 1 ಕೆಜಿಗೆ 450-500 ರೂಪಾಯಿ, ನುಗ್ಗೆಕಾಯಿ 450-500 ರೂಪಾಯಿ, ಈರುಳ್ಳಿ 70-80 ರೂಪಾಯಿ, ಟೊಮೆಟೊ 30-60 ರೂಪಾಯಿ, ಕ್ಯಾರೆಟ್ 65-70 ರೂಪಾಯಿ, ಬೀನ್ಸ್ 1 ಕೆಜಿಗೆ 77-80 ರೂಪಾಯಿ, ತೊಂಡೆಕಾಯಿ 1 ಕೆಜಿಗೆ 65-70 ರೂಪಾಯಿ, ಗೋರಿಕಾಯಿ 65-70 ರೂಪಾಯಿ, ಹೀರೆಕಾಯಿ 45-50 ರೂಪಾಯಿ, ಹಸಿಮೆಣಸು 55-60 ರೂಪಾಯಿ, ಬಜ್ಜಿ ಮೆಣಸು 40-45 ರೂಪಾಯಿ, ಬದನೆಕಾಯಿ 50-55 ರೂಪಾಯಿ, ಸುವರ್ಣಗಡ್ಡೆ 65-70 ರೂಪಾಯಿ, ಬೀಟ್ರೂಟ್ 45-50 ರೂಪಾಯಿ ವರೆಗೆ ಬೆಲೆ ನಿಗದಿಯಾಗಿತ್ತು. ರೈತ ಬಾಂಧವರೇ, ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ಇಂದಿನ ವಹಿವಾಟು ಹೀಗಿತ್ತು. ಭದ್ರಾವತಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಬಂದರೆ ಅಡಕೆ ಕನಿಷ್ಠ ಮತ್ತು ಗರಿಷ್ಠ ಬೆಲೆ 13,931 ರೂಪಾಯಿ, ಉಂಡೆ ಬೆಲ್ಲ 2,900-4,241 ರೂಪಾಯಿ, ಮಧ್ಯಮ ಗಾತ್ರದ ಭತ್ತ 2,300-2,450 ರೂಪಾಯಿ, ನುಚ್ಚಕ್ಕಿ ಕನಿಷ್ಠ ಮತ್ತು ಗರಿಷ್ಠ ದರ 2,500 ರೂಪಾಯಿ, 1,000 ಎಳೆನೀರು ಕನಿಷ್ಠ ಮತ್ತು ಗರಿಷ್ಠ 13,000 ರೂಪಾಯಿ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಇನ್ನು ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು, ಮೆಕ್ಕೆಜೋಳ ಕನಿಷ್ಠ ಬೆಲೆ 2,230 ಮತ್ತು ಗರಿಷ್ಠ ಕೂಡ 2,230 ರೂಪಾಯಿ. ಇನ್ನು ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಇಡೀ ಅಡಕೆ ಕನಿಷ್ಠ ಬೆಲೆ 27,500, ಗರಿಷ್ಠ 27,500. ರಾಶಿ ಅಡಕೆ 49,090 ರೂಪಾಯಿ ಕನಿಷ್ಠವಾದರೆ 50,095 ರೂಪಾಯಿ ಗರಿಷ್ಠ ಬೆಲೆ ನಿಗದಿಯಾಗಿತ್ತು. ಬೀಟ್ರೂಟ್ 2,000 ಕನಿಷ್ಠವಾದರೆ 2,500 ಗರಿಷ್ಠವಾಗಿತ್ತು. ಬದನೆಕಾಯಿ 1,400 ಕನಿಷ್ಠ ಬೆಲೆ, ಗರಿಷ್ಠ 1,800 ರೂಪಾಯಿ. 1,000